ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗಕ್ಕೆ ಸನ್ಮಾನ ಕಾರ್ಯಕ್ರಮ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅ�i8 ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800420223 ಕರೆ ಮಾಡಿ. ಆತ್ಮೀಯ ರೈತ ಮಿತ್ರರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ತೆಂಗು ಬೆಳೆಯಲ್ಲಿ ಆಂಗ್ರೋಸಿಯಾ ಅಂದರೆ ದುಂಬಿ ಹಾವಳಿ ಮತ್ತು ಭತ್ತದಲ್ಲಿ ಕಾಂಡಕೊರಕ ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ, ಬನ್ನಿ. ಇವರನ್ನ ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್. ನಮಸ್ಕಾರ ರೈತ ಬಂಧವರೇ, ನಾನು ಡಾ ಶರಣಪ್ಪ, ಸಹಾಯಕ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ತಜ್ಞರು. ನಾನು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ನಾನು ಕೆಲಸ ಮಾಡ್ತಿದ್ದೀನಿ. ಇತ್ತೀಚೆಗೆ ಈ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ನಾನು ನೋಡ್ದಂಗೆ ಈ ಭತ್ತದಲ್ಲಿ ಕಾಂಡಕೊರಕ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಆಮೇಲೆ ಹಾಗೆ ಅಡಿಕೆದಲ್ಲಿ ಅಮೃಷ್ಯ ಬೀಟಲು ಅದರದ್ದು ತುಂಬಾ ಹಾವಳಿ ತುಂಬಾ ಆಗಿದೆ. ಸೊ ಹಾಗೆ ಒಂದರಿಂದ ಒಂದು ಎಕ್ಸ್ಪ್ಲನೇಷನ್ ನಾನು ಏನೇನು ಮಾಡಬೇಕೆಲ್ಲ ಹೇಳ್ತಾ ಇರ್ತೀನಿ ಸರ್. ಫಸ್ಟ್ ಜೈವಿಕ ಗೊಬ್ಬರ. ಜೈವಿಕ ಗೊಬ್ಬರ ಏನೇನು ಉಪಯೋಗಿಸಬೇಕಂತಂದ್ರೆ, ಈ ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗ ಬರ್ತಿದೆ, ಮತ್ತೆ ಹಿಡಿ ಮುಂಡಿಗೆ ಬರ್ತಿದೆ, ಕೊಳೆ ರೋಗ ಬರುತ್ತಿದೆ, ಅಣಬೆ ರೋಗ ಬರ್ತಿದೆ, ಪ್ರತಿಯೊಂದು ಹಲವಾರು ರೋಗಗಳು ಮತ್ತು ಕೀಟಗಳು, ಈ ಬೇರು ತಿನ್ನೋ ಹುಳಗಳು ಬರ್ತಿದ್ದಾವೆ, ಮತ್ತೆ ರಸ ಇರ್ಕೊಳ್ಳುವಂತ ಕೀಟಗಳು ತುಂಬಾ ಬರ್ತಿದೆ. ಇವಕ್ಕೆ ಯಾವ ತರ ಈ ಜೈವಿಕ ಗೊಬ್ಬರನ ಉಪಯೋಗಿಸೋದು ಅಂತ ನಾನು ಮುಂದೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ. ಹಾಗೆ ಅದೇ ರೀತಿ ಈ ಭತ್ತದಲ್ಲಿ, ಈ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಅತಿಯಾಗಿ ಭತ್ತ ಬೆಳೀತಿದ್ದಾರೆ ತುಂಬಾ, ಅದರಲ್ಲಿ ಕಾಂಡಕೊರಕ ಅನ್ನೋದು ತುಂಬಾ ಹಾವಳಿ ಆಗ್ಬಿಟ್ಟಿದೆ. ಸೊ ಅದರಲ್ಲಿ ನಾವು ಯಾವ ತರ ಈ ಭತ್ತ ನಾಟಿ ಮಾಡ್ತೀವಲ್ಲ ಸ್ಟಾರ್ಟಿಂಗ್, ಆವಾಗಿಂದ ಏನೇನ್ ಮಾಡ್ಬೇಕು ಅಂದ್ರೆ ಸ್ಟೆಪ್ ವೈಸ್ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಅಡಿಕೆಯಲ್ಲಿ ಸೇಮ್ ಯಾವ ಪ್ರಮುಖ ಕೀಟಗಳು ಅದಾವೆ ಅದನ್ನು ನಿಮಗೆ ಒಂದ್ ಕಡೆಯಿಂದ ಹೇಳ್ಕೊಡ್ತೀನಿ. ಜೈವಿಕ ಗೊಬ್ಬರ ನೋಡಿ, ಈ ಅದರಲ್ಲಿ ಟ್ರೈಕೋಡರ್ಮ ಬರುತ್ತೆ, ಸೂಡೋಮೊನಸು, ವ್ಯಾಮು, ಅಜೋಟೋಬ್ಯಾಕ್ಟರ್, PSB, ಮತ್ತೆ ಕಂಪೋಸ್ಟ್ ಕಲ್ಚರ್. ಇವು ಹೇಗೆ ಅಂತಂದ್ರೆ, ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಟ್ರೈಕೋಡರ್ಮ, ಸೂಡೋಮೊನಸು, ವ್ಯಾಮು, ಅಜೋಟೋಬ್ಯಾಕ್ಟರ್, PSB ಅಂತ ಇದಾವಲ್ಲ, ಇವು 5 ಜೈವಿಕ ಗೊಬ್ಬರವನ್ನು 1 ಟನ್ ತಿಪ್ಪೆ ಗೊಬ್ಬರಗೆ ನೀವು ಪ್ರತಿ ಎಲ್ಲ, ಈಗ ಸೂಡೋಮೊನಸ್ ಆಗಿರ್ಬೋದು, ಮತ್ತೆ ಟ್ರೈಕೋಡರ್ಮ ಆಗಿರ್ಬೋದು, ಮತ್ತೆ ವ್ಯಾಮ್ ಆಗಿರ್ಬೋದು, ಕಂಪೋಸ್ಟ್ ಆಗಿರ್ಬೋದು, ಇವೆಲ್ಲ 2 KG 1 ಟನ್ ತಿಪ್ಪೆ ಗೊಬ್ಬರಗೆ ನೀವು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಸೊ ಅವಾಗ ರೈತರು ಏನಂತಾರೆ, ನಮಗೆ 1 ಟನ್ ತಿಪ್ಪೆ ಗೊಬ್ಬರದಲ್ಲಿ ಕೆಲವೊಂದು ಮಿಕ್ಸ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕಂದ್ರೆ 1 ಟನ್ ಅಲ್ಲಿ 1 ಕ್ವಿಂಟಲ್ ನ ಸಪರೇಟ್ ತಗೊಳ್ರಿ, 1 ಕ್ವಿಂಟಲ್ ಸಪರೇಟ್ ಅಲ್ಲಿ 5 ನಮ್ ಮಿಕ್ಸ್ ಮಾಡಿ, 2 KG ಮಿಕ್ಸ್ ಮಾಡಿ ಆದ ನಂತರ, ಇದು ಏನ್ 1 ಕ್ವಿಂಟಲ್ ಮಿಕ್ಸ್ ಮಾಡಿದ್ರ ಚೆನ್ನಾಗಿ, ಅದನ್ನ 1 ಟನ್ಗೆ ಹಾಕಿ ಮಿಶ್ರಣ ಮಾಡ್ರಿ ಚೆನ್ನಾಗಿ. ಅದನ್ನ ನೆರಡಲ್ ಮಾತ್ರ ಮಾಡಬೇಕು. ನೆರಡ ಮಾಡಿದ್ರೆ ಏನಾಗುತ್ತಂದ್ರೆ ಸೂಕ್ಷ್ಮ ಜೀವಿ ಇನ್ನು ಜಾಸ್ತಿ ಮಲ್ಟಿಪ್ಲೈ ಆಗ್ತವೆ. ಒಂದರಿಂದ ಹತ್ತಾಗ್ಬೋದು, ಇಪ್ಪತ್ತಾಗ್ಬೋದು, ಮೂವತ್ತಾಗ್ಬೋದು, ನಲ್ವತ್ತಾಗ್ಬೋದು, ಈ ತರ 100 ಗಟ್ಟಲೆ ಆಗ್ತಾ ಇರ್ತವೆ. ಸೊ ನೆರಳಲ್ಲಿ ಮಾಡಿದ್ರೆ ಮತ್ತೆ ತೇವಾಂಶ ಇರಬೇಕು. ತೇವಾಂಶ ಎಷ್ಟು ತೇವಾಂಶ ಇತ್ತು ಅಷ್ಟು ಸೂಕ್ಷ್ಮ ಜೀವಿನ ಬೆಳೀತಾ ಇರ್ತವೆ ಒಳಗಡೆ. ಸೊ 10 ದಿವಸ ಬಿಟ್ಟ ಆದ್ಮೇಲೆ ನೀವೇನ್ ಮಾಡ್ತೀರ, ಅದು ಗದ್ದೆ ತಗೊಂಡ್ ಬಂದು ಆ ಗದ್ದೆಗೆ ತಂದು ನೀವು ಪ್ರತಿ ಅಡಿಕೆ ಮರ ಇರುತ್ತೆ, ಪ್ರತಿ ಅಡಿಕೆ ಮರಕ್ಕೆ ನೀವೇನ್ ಮಾಡ್ತೀರ, 1-2 ಕೆಜಿ ಕೊಡಬೇಕು. 1-2 ಕೆಜಿ ಮಿಕ್ಸ್ ಮಾಡಿದ್ದ ಗೊಬ್ಬರನ್ನ. ಸೊ ಹಾಗೆ ನೀವು ಮಿಕ್ಸ್ ಮಾಡಾದ್ಮೇಲೆ ಅದನ್ನ 1 ಗಿಡಕ್ಕೆ 2-2 ಕೆಜಿನ ಕೊಟ್ಟು ಆಮೇಲೆ ಡ್ರಿಂಚಿಂಗ್ ಮಾಡ್ಬೇಕು. ನೀವು ಡ್ರಿಂಚಿಂಗ್ ಮಾಡಾದ್ಮೇಲೆ ನೀರ್ ಕಟ್ಟಿದ್ರೆ ಕಂಪ್ಲೀಟ್ ಆಗಿ, ಮತ್ತೆ ಯಾವ ಟೈಮ್ ನೀವು ಹಾಕ್ಬೇಕಂತಂದ್ರೆ ಇದು 6 ಗಂಟೆಗೆ ಮಾತ್ರ ಹಾಕ್ಬೇಕು. ಸೊ ಅವಾಗ 6 ಗಂಟೆ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ವಾತಾವರಣ ತಂಪಾಗಿರುತ್ತೆ, ಮತ್ತೆ ಬಿಸಿಲು ಇರಲ್ಲ, ನೆರಳು ಇರುತ್ತೆ. 12 ಗಂಟೆದಲ್ಲಿ ಸೂಕ್ಷ್ಮ ಜೀವಿ ಒಳಗಡೆ ಈಗ ಹೋಗ್ತಾ ಇರುತ್ತೆ. ಸೊ ಒಳಗಡೆ ಹೋದಾದ್ಮೇಲೆ ಏನ್ ಮಾಡುತ್ತೆ ಅಂದ್ರೆ ಫಂಗಸ್, ಫಂಗಸ್ ಅಂತಂದ್ರೆ ಕನ್ನಡದಲ್ಲಿ ಶಿಲೀಂಧ್ರ ಅಂತ ಕರಿತೀವಿ ನಾವು, ಶಿಲೀಂಧ್ರ ನಾಶಕ ಅಂತೀವಲ್ಲ ಅದಕ್ಕೆ ಟ್ರೈಕೋಡ್ರಮಸ್ ಸುಡೋಮೋನಸ್ ಅಂತ ಹೇಳ್ತಾ ಇರ್ತೀವಿ. ಅದು ಫಂಗಸ್ ನ ಒಳಗಡೆ ಹುಳಿದು ಹೊಟ್ಟೆ ಮೇಲೆ ಕುಂತಾದ್ಮೇಲೆ ಫಂಗಸ್ ಬೆಳ್ಕೊಂಡ್ ಬಿಡುತ್ತೆ, ಶಿಲೀಂಧ್ರ ಬೆಳ್ಕೊಂಡ್ ಬಿಡುತ್ತೆ. ಆವಾಗ ಆ ಹುಳಿದ ಮೇಲೆ ಬೆಳ್ಕೊಂಡ್ ಬಿಟ್ಟಿದ್ರೆ ಏನಾಗುತ್ತೆ, ಅದಕ್ಕೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ಮತ್ತೆ ಒಳಗಡೆ ರೆಸ್ಪಿರೇಟರಿ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ, ಮತ್ತೆ ಕಂಪ್ಲೀಟ್ ಆಗಿ ಮೂವ್ಮೆಂಟ್ ಆಗಲ್ಲ, ಸತ್ತೋಗ್ಬಿಡುತ್ತೆ ಒಳಗಡೆ. ಅದು ಬೇರ್ತಿನ ಹುಳಗಳಾಗಿರ್ಬೋದು, ಹಂಗೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ನೆಮೆಟೋಡ್ ಜಂತುಳಗಳಾಗಿರ್ಬೋದು, ದುಂಡಾನು ಹುಳಗಳಾಗಿರ್ಬೋದು, ಮತ್ತೆ ರಸ ಇರ್ಕೊಳೋ ಕೀಟಗಳಾಗಿರ್ಬೋದು, ಪ್ರತಿಯೊಂದು ಒಳಗಡೆ ಸತ್ತೋಗ್ಬಿಡ್ತವೆ. ಸೊ ಇದು ಹಾಕಿದ್ರಿಂದ ಏನಾಗುತ್ತೆ ಅಂತಂದ್ರೆ ಫುಲ್ ಎಲ್ಲಾ ರೋಗಗಳು ಇರ್ಬೋದು, ಕೀಟಗಳು ಇರ್ಬೋದು, ಎಲ್ಲ ಸತ್ತೋಗ್ಬಿಡ್ತವೆ. ಸೊ ಇದು ಹಾಕಾದ್ಮೇಲೆ ನೀವು ಯಾವುದು ಸರ್ಕಾರಿ ಗೊಬ್ಬರ ಕೊಡಂಗಿಲ್ಲ, 25 ದಿವಸ ಯಾವ ಸರ್ಕಾರಿ ಗೊಬ್ಬರ ಕೊಡಂಗಿಲ್ಲ. ಇದು 25 ದಿವಸ ಆದ್ಮೇಲೆ ನೀವು ಯಾವುದೇ ಮೈಕ್ರೋ ನ್ಯೂಟ್ರಿಯನ್ಸ್ ಅಂದ್ರೆ ಈ ಜಿಂಕ್ ಆಗಿರ್ಬೋದು, ಬೋರನ್ ಆಗಿರ್ಬೋದು, ಪ್ರತಿ ಗಿಡಕ್ಕೆ 3-3 ಗ್ರಾಮ್ ನ ಕೊಡಬಹುದು ನೀವು ಅವಾಗ 25 ದಿವಸ ಆದ್ಮೇಲೆ. ಹಾಗೆ ಅದೇ ರೀತಿ ನೀವು ಈಗ ಭತ್ತದಲ್ಲಿ ಕಾಂಡ ಕೊರಕ ಅನ್ನೋದು ತುಂಬಾ ಹಾವಳಿ ಜಾಸ್ತಿ ಆಗ್ತಿದೆ, ಹಾಗೆ ಈ ಭತ್ತದಲ್ಲಿ ಪ್ರಮುಖ ಕೀಟಗಳು ತುಂಬಾ ಹಾವಳಿ ಆಗಿದೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವ ಅಂತಂದ್ರೆ ಕಾಂಡ ಕೊರಕ ಇದೆ, ಮತ್ತೆ BPH ಆಗಿದೆ, ಗಾಲ್ ಮಿರ್ಜ್ ಇದೆ, ಮತ್ತೆ ಈ BPH ಗೆ ನಾವು ಕಂದುಜಿಗ ಹುಳ ಅಂತೀವಲ್ಲ ಕನ್ನಡದಲ್ಲಿ, ಹಂಗೆ BPH ಇಂಗ್ಲಿಷ್ ಅಂತ ಕರಿತೀವಿ. ಆಮೇಲೆ ಲೀಫ್ ಪೌಡರ್ ಇದೆ, ತುಂಬಾ ಹಲವಾರು ಕೀಟಗಳನ್ನು ಬರ್ತಿದಾವ. ಅದರಲ್ಲಿ ಕಾಂಡ ಕೊರಕ ಅನ್ನೋದು 60% ಇಳುವರಿಯನ್ನು ಕಡಿಮೆ ಮಾಡ್ತಿದೆ. ಸೊ ರೈತರಿಗೆ ಇದು ಯಾವ ಸಂದರ್ಭದಲ್ಲಿ ನಿವಾರಣೆ ಮಾಡ್ಬೇಕನ್ನೋದು ನಾನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಈ ಕಾಂಡ ಕೊರಕ ಅನ್ನೋದು ಭತ್ತ ನಾವು ಎಲೆಲ್ಲಿ ಬೆಳಿತೀವಿ ಅಲ್ಲಿ ಕಾಂಡ ಕೊರಕ ಅನ್ನೋದು ಪ್ರೆಸೆಂಟ್ ಇದ್ದೇ ಇರುತ್ತೆ, ಸರಿನಾ? ಅದಕ್ಕೆ ನಾವು ಏನೇನ್ ಮಾಡ್ಬೇಕನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಕಾಂಡ ಕೊರಕದ ವೈಜ್ಞಾನಿಕ ಹೆಸರು ತಿಳ್ಕೊಳ್ರಿ, ಅದು ಸಿರ್ಪೋಫಗ ಇನ್ಸರ್ಟ್ಯುಲಸ್. ಅದು ಯಾವ ಫ್ಯಾಮಿಲಿಯಿಂದ ಬಂದಿದೆ ಅಂತಂದ್ರೆ ಪೈರಾಲಿಡೆ ಫ್ಯಾಮಿಲಿಯಿಂದ ಬಂದಿದೆ. ಯಾವ ಆರ್ಡರ್ ಅಂದ್ರೆ ಗಣಕ. ಯಾವ ಗಣಕ ಅಂದ್ರೆ ಲೆಪಿಡೋಪ್ಟರ. ಈ ಲೆಪಿಡೋಪ್ಟರ್ ಇನ್ಫೆಸ್ಟ್ ಇದೆಯಲ್ಲ, ಇದು ಡ್ಯಾಮೇಜಿಂಗ್ ಸ್ಟೇಜ್, ತುಂಬಾ ಹಾನಿ ಮಾಡುವ ಹಂತ ಯಾವ್ದು ಅಂತಂದ್ರೆ ಲಾರ್ವಾ. ಲಾರ್ವಾ ಅಂದ್ರೆ ಕನ್ನಡದಲ್ಲಿ ನಾವು ಮರಿಹುಳು ಅಂತೀವಿ. ಅದರಲ್ಲಿ 4 ಸ್ಟೇಜ್ ಬರ್ತವೆ, ಎಗ್ಗು, ಲಾರ್ವಾ, ಪ್ಯೂಪಾ, ಅಡಲ್ಟ್ ಸ್ಟೇಜ್ ಬರುತ್ತೆ. ಇದ್ರ ಬಗ್ಗೆ ನಾವು ಒಂದ್ ಕಡೆಯಿಂದ ಡಿಸ್ಕಸ್ ಮಾಡೋಣ, ಏನೇನ್ ಇದೆ, ಇದು ಹೆಂಗ್ ಬರುತ್ತೆ, ಯಾವ ಸ್ಟೇಜ್ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈತ ಬಂದವರೇ, ಈ ಕಾಂಡ ಕೊರಕ ಅನ್ನೋದಿದೆಯಲ್ಲ, ನಾವು ಏನ್ ಸಸಿ ಮಡಿ ಹಾಕಿರ್ತೀವಲ್ಲ, ಈ ಸಸಿ ಮಡಿ ಹಾಕಿ ಒಂದು 20 ದಿವಸದಲ್ಲಿ ಸಸಿ ಒಂದು 1/2 ಅಡಿನೋ ಏನೋ ಬಂದಿರುತ್ತೆ. ಅಂತ ಸಮಯದಲ್ಲಿ ಈ ನಾವು ಮೇನ್ ಗದ್ದೆಗೆ ನಾಟಿ ಮಾಡಕ್ ಹೋಗ್ತೀವಲ್ಲ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರ ಅಂತಾರೆ, ಆ ಸಸಿ ಮಡಿಗಳ ತುದಿಗಳನ್ನು ಕಟ್ ಮಾಡ್ಬೇಕು. ತುದಿಗಳ ಕಟ್ ಮಾಡಿದ ಏನಾಗುತ್ತೆ ಅಂತಂದ್ರೆ ಯಾವುದೇ ಈ ಕಾಂಡ ಕೊರಕ ಆಗಿರುತ್ತಲ್ಲ, ಆ ಕಾಂಡ ಕೊರಕ ಏನ್ ಮಾಡುತ್ತೆ ಅಂದ್ರೆ ತುದಿಗೆ ಮಾತ್ರ ತತ್ತಿ ಇಟ್ಟಿರುತ್ತೆ. ಆ ತುದಿಗೆ ಮಾತ್ರ ತತ್ತಿನ ಇಟ್ಟಿದ್ರೆ ಆ ಕಾಂಡ ಕೊರಕ ಏನ್ ಮಾಡುತ್ತೆ, ಆ ಮರಿ ಹುಳಕ್ಕೆ ಸಹಾಯ ಆಗುತ್ತೆ. ಯಾಕಂದ್ರೆ ಆ ತುದಿ ಏನಾಗುತ್ತೆ, ಸ್ಮೂತ್ ಆಗಿರುತ್ತೆ. ತತ್ತಿಂದ ಮರಿ ಹೊರಗಡೆ ಬಂದ ತಕ್ಷಣ ತಿನ್ನಕ್ಕೆ ಸ್ವಲ್ಪ ಸ್ಮೂತ್ ಇರ್ಬೇಕು, ಆವಾಗ ಎಲೆ ಸ್ಮೂತ್ ತಿಂತಾ ಹೋಗ್ತಾರೆ, ಆಗ ಒಳಗಡೆ ಕಾಂಡದಲ್ಲಿ ಇಳಿತಾ ಇರುತ್ತೆ. ಆದ್ರೆ ನಮಗ್ ಗೊತ್ತಿರಲ್ಲ. ಅದನ್ನ ಭತ್ತ ಹೋಗಿ ನಾಟಿ ಮಾಡ್ತೀವಿ, ನಾಟಿ ಮಾಡಿ 30 ದಿವಸ ನಿಮಗೆ ಆ ಗದ್ದೆದಲ್ಲಿ ಗೊತ್ತಾಗ್ಬಿಡುತ್ತೆ ಕಾಂಡ ಕೊರಕ ಬಂದಿದ್ದು. ಸೆಂಟ್ರಲ್ ಮಧ್ಯ ಭಾಗ ಇರುತ್ತಲ್ಲ, ಅದನ್ನ ಒಣಗೋಗ್ತಾ ಇರುತ್ತೆ. ಸೊ ಅವಾಗ ನೀವು ಕಿತ್ತು ನೋಡಿದ್ರೆ ಒಳಗಡೆ ಸಣ್ಣ ಮ್ಯಾಗೋಟ್ಸ್ ಲಾರ್ವಾಗಳನ್ನು ಕಾಣಿಕೊಳ್ಳುತ್ತವೆ. ಸೊ ಅವಾಗ ಸಮಸ್ಯೆ ಆಗ್ತಾ ಇರುತ್ತೆ. ಈ ಸಸಿ ಮಡಿಯಲ್ಲೇ ನೀವು ಈ ಕಟ್ ಮಾಡಿದ್ರೆ ಇದು ಒಂದು ಮೆಥಡ್, ಒಳ್ಳೆ ಮೆಥಡ್ ಇದು. ಅವಾಗ ನಾಟಿ ಮಾಡಕ್ ಹೋಗ್ತಿರಲ್ಲ ಅಂತ ಟೈಮ್ ಅಲ್ಲಿ ಸಸಿ ಮಡಿಯಲ್ಲಿ ತುದಿಗಳನ್ನು ಕಟ್ ಮಾಡಿದ್ರೆ ಅದು ಎಗ್ ಎಂತ ತಿಟ್ಟು ಇರ್ತಲ್ಲ ಅಲ್ಲೇ ಡೆಸ್ಟ್ರಾ ಆಗುತ್ತೆ. ಮೇನ್ ಗದ್ದೆಗೆ ಹೋಗೋದು ಅಲ್ಲಿ ಇಳುವರಿನ ನಿಮಗೆ ಜಾಸ್ತಿ ಆಗುತ್ತೆ. ಏನೋ ಈಗ 60% ಇಳುವರಿ ಲಾಸ್ ಆಗ್ತಿದೆಯಲ್ಲ, ಸೊ ಆವಾಗ ಕಡಿಮೆ ಒಂದು ಅಟ್ಲೀಸ್ಟ್ ಒಂದು 20% 50% ಅಂತೂ ಕಮ್ಮಿ ಆಗ್ತಾ ಇರುತ್ತೆ. ಅದು ನಾಟಿ ಮಾಡಾದ್ಮೇಲೆ 30 ದಿವಸಕ್ಕೆ ನಿಮಗೆ ಕಾಣಿಸ್ಕೊಳುತ್ತೆ. ಅದಕ್ಕೆ ಸಿಂಪ್ಟಮ್ಸ್ ಯಾವ ತರ ಕಾಣಿಸುತ್ತೆ, ಡೆಡ್ ಹರ್ಟ್ ಅಂತ ಕರಿತೀವಿ. ಡೆಡ್ ಹರ್ಟ್ ಮತ್ತು ವೈಟ್ ಇಯರ್ ಹೆಡ್ ಅಂತ ಕರಿತೀವಿ. ಡೆಡ್ ಹರ್ಟ್ ಬರೋದು ಈ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಮಾತ್ರ ಬರುತ್ತೆ, ವೈಟ್ ಇಯರ್ ಬರೋದು ರಿಪ್ರೊಡಕ್ಟಿವ್ ಸ್ಟೇಜ್, ಏನು ತೆನೆ ಕಟ್ತಾ ಇರುತ್ತಲ್ಲ ಅಂತ ಟೈಮಲ್ಲಿ ಬಿಳಿ ಗೊಣೆ ಬರುತ್ತೆ. ಸರಿನಾ, ಇಲ್ಲಿ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಡೆಡ್ ಹರ್ಟ್ ಕಾಣನ ಒಣಗೋಗ್ತಾ ಇರುತ್ತೆ. ಅದಕ್ಕೆ ನಿವಾರಣೆ ಏನ್ ಮಾಡ್ಬೇಕಂತಂದ್ರೆ 5 ಮೆಥಡ್ಸ್ ಬರ್ತವೆ. IPM ಅಂತ ಕರಿತೀವಿ ನಾವು, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಮಗ್ರ ಕೃಷಿ ಅಂತ, ಕನ್ನಡದಲ್ಲಿ ಸಮಗ್ರ ಕೃಷಿ ಅಂತ ಕರಿತೀವಿ. ಸೊ ಅದರಲ್ಲಿ 5 ಮೆಥಡ್ಸ್ ಬರ್ತವೆ. 5 ಮೆಥಡ್ಸ್ ಯಾವ ಅಂತಂದ್ರೆ ಈ ಕಲ್ಚರಲ್ ಪ್ರಾಕ್ಟೀಸ್ ಆಗಿರ್ಬೋದು, ಮತ್ತೆ ಮೆಕ್ಯಾನಿಕಲ್ ಟ್ರ್ಯಾಪ್ಸ್ ಆಗಿರ್ಬೋದು, ಬಯಾಲಜಿಕಲ್ ಕಂಟ್ರೋಲ್ ಆಗಿರ್ಬೋದು, ಮತ್ತೆ ಲಾಸ್ಟ್ಗೆ ಕೆಮಿಕಲ್ಸ್ ಅಂದ್ರೆ ಔಷಧಿಗಳು ಬರ್ತವೆ ಲಾಸ್ಟ್ಗೆ. ಫಸ್ಟ್ ಕಲ್ಚರಲ್ ನಾವು ಏನೇನು ಮಾಡ್ತೀವಿ ಅಂತಂದ್ರೆ ನಮ್ಮ ಕೈಯಿಂದ ಮಾಡ್ತಕ್ಕಂಥ ಏನೇನು ಅದು ಕಲ್ಚರಲ್ ಪ್ರಾಕ್ಟೀಸ್ ಅಂದ್ರೆ, ಇವಾಗ ಯಾವ್ದೋ ಒಂದು ಹುಳ ಕಾಣಿಸಿರುತ್ತೆ, ಇದು ಕೈಯಿಂದ ಕೆತ್ತಿ ಹೊರಗಡೆ ಬೀಸಾಕೋದು, ಅಥವಾ ಕಾಂಡ ಇದು ಒಣಗಿದೆ ಅಂದ್ರೆ ಅದು ಕೆತ್ತು ಕೈಯಿಂದ ಹೊರಗಡೆ ಬೀಸಾಕೋದು, ಇದೆಲ್ಲ ಕಲ್ಚರಲ್ ಪ್ರಾಕ್ಟೀಸ್. ಸರಿನಾ, ಹಂಗೆ ಮೆಕ್ಯಾನಿಕಲ್ ಟ್ರ್ಯಾಪ್ ಅಂತೀವಿ. ಮೆಕ್ಯಾನಿಕಲ್ ಟ್ರ್ಯಾಪ್ ಅಂತಂದ್ರೆ ಇದು ಲೈಟ್ ಟ್ರ್ಯಾಪ್. ಈ ಲೈಟ್ ಟ್ರ್ಯಾಪ್ ಬರ್ತಾವಲ್ಲ, ಈ ಸಂಜೆ ಟೈಮಿಗೆ ನಾವೊಂದು ಲೈಟ್ ಟ್ರ್ಯಾಪ್ ಹಾಕಿದ್ರೆ ಆ ಹುಳಗಳು ಲೈಟ್ ಗೆ ಮಿಂಚ್ತವೆ. ಅಲ್ಲಿ ಮಿಂಚ ತಕ್ಷಣ ಏನ್ ಮಾಡ್ತಾವ, ಇಲ್ಲಿ ಏನು ಇದೆ ಅಂದ ತಕ್ಷಣ ಅದು ಕಾಂಡ ಕೊರಕ ಡೈರೆಕ್ಟ್, ಫಿಮೇಲ್ ಕಾಂಡ ಕೊರಕ ಡೈರೆಕ್ಟ್ ಬಂದು ಅದು ಲೈಟ್ ಟ್ರ್ಯಾಪ್ ಅಲ್ಲಿ ಬಿದ್ದು ಬಿಡುತ್ತೆ. ಸೊ ಅವಾಗ ಮೇಲ್ ಏನ್ ಮಾಡುತ್ತೆ, ಮೀಟಿಂಗ್ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ, ಅದು ಸಂತಾನೋತ್ಪತ್ತಿ ಬೆಳಲ್ಲ, ಅಲ್ಲಿಗೆ ಆದ್ರೂ ಕಟ್ ಆಫ್ ಆಗುತ್ತೆ. ಈ ಲೈಟ್ ಟ್ರ್ಯಾಪ್ ನಾವು ಏನ್ ಮಾಡ್ತಂದ್ರೆ ರಿಮೂವಲ್ ಆಫ್ ಡಿಸ್ಟ್ರಪ್ಷನ್ ಆಫ್ ಮೀಟಿಂಗ್. ಸೊ ಹಾಗೆ ಇದು ಲೈಟ್ ಟ್ರ್ಯಾಪ್ ಒಂದು. ಹಾಗೆ ಈ ಬಯಾಲಜಿಕಲ್ ಕಂಟ್ರೋಲ್ ಅಂತ ಬರುತ್ತೆ. ಬಯಾಲಜಿಕಲ್ ಕಂಟ್ರೋಲ್ ಏನಂತಂದ್ರೆ ಇದನ್ನ ಎಗ್ ಪ್ಯಾರಾಸೈಟೈಡ್ಸ್ ಅಂತೀವಿ. ಎಗ್ ಪ್ಯಾರಾಸೈಟೈಡ್ಸ್, ಲಾರ್ವಲ್ ಪ್ಯಾರಾಸೈಟೈಡ್ಸ್, ಮತ್ತೆ ಈ ಜಪೋನಿಕ ಟ್ರೈಕೋಗ್ರಾಮ ಕಿಲೋನಿಸ್ ಟ್ರೈಕೋಗ್ರಾಮ ಜಪೋನಿಕ ಅಂತ ಎರಡು ಎಗ್ ಪ್ಯಾರಾಸೈಟೈಡ್ಸ್ ಬರ್ತವೆ. ಸೊ ಇವು ಎಗ್ ಪ್ಯಾರಾಸೈಟೈಡ್ಸ್ ಇವು ಕಾರ್ಡ್ಸ್, ಟ್ರೈಕೋ ಕಾರ್ಡ್ಸ್. ಇದು 1 ಎಕರೆಗೆ 1 ಟ್ರೈಕೋ ಕಾರ್ಡ್ಸ್ ಫಿಕ್ಸ್ ಮಾಡಿದ್ರೆ ಏನ್ ಮಾಡುತ್ತೆ ಅಂತಂದ್ರೆ, ಈ ಅವಾಗ ಟ್ರೈಕೋ ಕಾರ್ಡ್ಸ್ ಅಲ್ಲಿ ತತ್ತಿಗಳು ಇರ್ತಾವಲ್ಲ ಅದನ್ನ ಹುಟ್ಟುತ್ತವೆ. ಆ ಮರಿ ಹುಟ್ಟಿ ಏನ್ ಮಾಡ್ತವೆ, ಈ ಹುಳ ಇರುತ್ತಲ್ಲ ಕಾಂಡ ಕೊಕ್ಕ, ಆ ಹುಳದ ಮೇಲೆ ಹೋಗಿ ಕುಂತು ಬಿಡುತ್ತೆ. ಅಲ್ಲಿ ಆ ಹುಳದ ಮೇಲೆ ಏನ್ ಮಾಡುತ್ತೆ, ತತ್ತಿ ಇಟ್ಟು ಬಿಡುತ್ತೆ. ಆ ತತ್ತಿ ಈ ಟ್ರೈಕೋಡ್ರಮ ಇರುತ್ತಲ್ಲ ಪರಭಕ್ಷಕ ಕೀಟಗಳು, ಅದು ತತ್ತಿ ರಿಲೀಸ್ ಆದ ಮರಿಗಳು ಬಂದ್ಮೇಲೆ ಹುಳದ ಹೊಟ್ಟೆಗಳು ಒಳಗಡೆ ಹೋಗ್ತವೆ, ಹುಳನ ಸತ್ತೋಗ್ಬಿಡುತ್ತೆ. ಇದು ಒಂದು ಬಯಾಲಜಿಕಲ್ ಕಂಟ್ರೋಲ್. ನೆಕ್ಸ್ಟ್ ಲಾಸ್ಟ್ ಗೆ ಇವು ಯಾವ್ದು ಮಾಡಕ್ ಆಗ್ಲಿಲ್ಲ ನಮ್ ಕೈಯಿಂದ, ನೀವೇನ್ ಮಾಡ್ಬೇಕಂತಂದ್ರೆ ಕೆಮಿಕಲ್. ಇವಾಗ ಎಕ್ಸಾಂಪಲ್ ಉದಾಹರಣೆ ಮೋನೋಕೊಟಾಫಸ್ ಆಗಿರ್ಬೋದು, ಕ್ಲೋರೋಪೈರಿಫಾಸ್ ಆಗಿರ್ಬೋದು, ಮತ್ತೆ ಕೊರೆಜಿನ್ ಆಗಿರ್ಬೋದು. ಇದು 0.3 ml ಪ್ರತಿ ಲೀಟರ್ ಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಕಾಂಡ ಕೊರಕನ ಕಂಟ್ರೋಲ್ ಆಗಿ ಸತ್ತೋಗ್ಬಿಡುತ್ತೆ. ರೈತ ಬಂದವ್ರೆ, ನೀವು ಯಾವುದೇ ತರದ ಕೀಟಗಳು ಆಗಿರ್ಲಿ, ರೋಗಗಳಾಗಿರ್ಲಿ, ಏನೇ ಸಮಸ್ಯೆ ಬಂದ್ರು ನೀವು ನಮ್ಮನ್ನ ಕರೆ ಮಾಡಬಹುದು. ನಿಮ್ಮ ನಂಬರ್ನ ಕೊನೆಯಲ್ಲಿ ಹೇಳ್ತೀನಿ ನಾನು. ಸೊ ಇವಾಗ ಈ ಅಡಿಕೆ ಬೆಳೆಗಾರರಿಗೆ ಒಂದು ಒಳ್ಳೆ ಸಲಹೆ ಹೇಳ್ಬೇಕೇನಂತಂದ್ರೆ, ಅಡಿಕೆ ಅಥವಾ ತೆಂಗು ಬೆಳೆಯಲ್ಲಿ ಅಂಬ್ರೂಸಿಯ ದುಂಬಿ ಅನ್ನೋದು ತುಂಬಾ ಇತ್ತೀಚೆಗೆ ಹಾವಳಿ ತುಂಬಾ ಜಾಸ್ತಿ ಆಗ್ತಿದೆ. ಅದು ಕೀಟದ ಲಕ್ಷಣಗಳು ಏನು, ಮತ್ತೆ ಅದು ಹಾವಳಿ ಯಾವ ತರ ಆಗುತ್ತೆ, ಸಂತಾನೋತ್ಪತ್ತಿ ಯಾವ ತರ ಬರುತ್ತೆ, ಮತ್ತೆ ಹಾನಿಯಾಗುವ ಲಕ್ಷಣಗಳು ಏನೇನು, ಮತ್ತೆ ಅದ್ರ ನಿವಾರಣೆಗಳನ್ನು ನಾನು ಹೇಳ್ತಾ ಇರ್ತೇನೆ. ಈಗ ಕೀಟದ ಲಕ್ಷಣ ಹೆಂಗಿರುತ್ತೆ, ಪ್ರೌಢ ವ್ಯವಸ್ಥೆ ದುಂಬಿ, ಇದು ಚಿಕ್ಕ ಗಾತ್ರವಾಗಿರುತ್ತೆ, 2-3 cm ಇರುತ್ತೆ. ಕೆಂಪು ಮಿಶ್ರಿತ ಅಂದ್ರೆ ಅದ್ರ ಹುಳದ ಕಲರ್ ಕೆಂಪು ಮಿಶ್ರಿತ ಕಂದು ಬಣ್ಣದ ಕೂಡಿ ಬಂದಿದೆ, ಮತ್ತು ದೇಹದ ಸಿಲಿಂಡರ್ ಆಕೃತಿಯಲ್ಲಿ ಹೊಂದಿರುತ್ತದೆ. ಈ ಮರಿಗಳು ಚಿಕ್ಕ ಗಾತ್ರ ಇರುತ್ತೆ, ಮತ್ತೆ ಬಿಳಿ ಬಣ್ಣದಿಂದ ಕೂಡಿದ್ದು, ಕಾಲುಗಳಿರುವುದಿಲ್ಲ. ಮತ್ತೆ ಇದು ಹೇಗಂದ್ರೆ ಸಂತಾನೋತ್ಪತ್ತಿ ಹೇಗಾಗುತ್ತೆ ಅಂದ್ರೆ, ತೋಟದ ಸುತ್ತಲಿನ ಕಾಡು ಜಾತಿ, ಮತ್ತೆ ಇದು ತೇಗ ಸರ್ವೆ, ಈ ಮರಗಳು ಇದು ಕಾಡು ಜಾತಿ ಪ್ರಾಣಿ. ಇತ್ತೀಚೆಗೆ ಅಂದ್ರೆ ಫೋರ್ಸ್ ಫೀಡಿಂಗ್ ಅಂತೀವಿ, ಈ ಫೋರ್ಸ್ ಫೀಡಿಂಗ್ ಏನಂತಂದ್ರೆ ಏನು ಸಿಗಲಿಲ್ಲ ಅಂತಂದ್ರೆ ಇದು ಗಿಡ ತಿನ್ನಲೇಬೇಕು ಅಂತ. ಈ ಅಡಿಕೆ ಇವಾಗ ಅದಕ್ಕೆ ಮೊದಲು ಸ್ಟಾರ್ಟಿಂಗ್ ಯಾವ್ದೋ ಕಾಡು ಜಾತಿ ಗಿಡಗಳಿಗೆ ಬರ್ತಿತ್ತು. ಸೊ ಇವಾಗ ಅದು ಸಿಗ್ತಿಲ್ಲ, ಊಟನ ಸಿಗ್ತಿಲ್ಲ. ಅವಾಗ ನಾವು ಅದೇನ್ ಮಾಡುತ್ತಂದ್ರೆ, ಇತ್ತೀಚೆಗೆ ಇದು ಅಡಿಕೆಗೆ ಮತ್ತೆ ತೆಂಗಿಗೆ ತುಂಬಾ ಹಾನಿ ಮಾಡ್ತಿದೆ. ಸೊ ಈ ತೋಟದಲ್ಲಿ ನೀರು ಪೋಷಕಾಂಶ ಕೊರತೆ ಆಗಿರ್ಬೋದು, ಅಥವಾ ಯಾಂತ್ರಿಕ ಮರಗಳ ಗಾಯಗೊಂಡಿರುವುದು ಕತ್ತರಿಸಿದ ಅಥವಾ ಸತ್ತ ಮರಗಳಿಂದ ದುಂಬಿ ಬಾಧೆ ಹೆಚ್ಚಾಗ್ತಿದೆ. ಸೊ ನೀರು ಬಸಿದ ಹೋಗಿದಿರುವುದರಿಂದ ಅಣಬೆ ರೋಗಕ್ಕೆ ಅಥವಾ ತುತ್ತಾದ ತೋಟ ದುಂಬಿಗಳ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಗೆ ಪೂರಕವಾಗುತ್ತದೆ. ಈ ಹಾನಿ ಮಾಡುವ ಲಕ್ಷಣಗಳು ಏನಂತಂದ್ರೆ, ಈ ಹೆಣ್ಣು ತುಂಬಿಗಳ ಇರ್ತಾವಲ್ಲ, ಈ ಮೊಟ್ಟೆ ನೀಡಲು ಮರದ ಕಾಂಡದ ಮೇಲೆ ಮನುಷ್ಯ ಭುಜದ ಎತ್ತರಕ್ಕಿಂತ ಕೆಳಭಾಗದಲ್ಲಿ ರಂಧ್ರಗಳನ್ನು ಕೊರೆಯುತ್ತವೆ, ಅಂದ್ರೆ ತೂತ ಹಾಕ್ತಾ ಇರುತ್ತೆ. ಅದಕ್ಕೆ ತಾಂಡದಲ್ಲಿ ವಕ್ರಾಕೃತದಲ್ಲಿ ಸೂಜಿ ಗಾತ್ರದ ರಂಧ್ರಗಳಿಂದ 2-3 ಮಿಲಿಮೀಟರ್ ಅಂದ್ರೆ ಸೂಜಿ ತರನು ಸಣ್ಣ ತೂತ ಹಾಕ್ತಾ ಇರುತ್ತೆ ಮರದ. ಆಮೇಲೆ ಅದರಲ್ಲಿ ಹೊರಗಡೆ ಪುಡಿ ಪುಡಿ ಪುಡಿಯಾಗಿ ಹೊಟ್ಟನ್ನು ಉದುರಿಸ್ತಾ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಮತ್ತೆ ಅದ್ರ ರಸನ ಸೋರ್ಕೋತ ಬರುತ್ತೆ. ಎಲ್ಲಿ ತೂತ ಉರಿದಿರುತ್ತಲ್ಲ ಅದು ದುಂಬಿ ಅದರಿಂದ ಹೊರಗಡೆ ತೂತದಿಂದ ಜಿಗಿ ಜಿಗಿ ರಸನ ಸೋರ್ಕೋತ ಬಂದಿರುತ್ತೆ. ಆಮೇಲೆ ರೈತರಿಗೆ ಇದು ತುಂಬಾ ಹಾನಿ ಆಗ್ತದೆ. ಸೊ ಅವಾಗ ರೈತರು ಸ್ಯಾಂಪಲ್ಸ್ ತಂದು ನಮಗೆ ತೋರಿಸಿದ್ರೆ ಇದು ದುಂಬಿ ಆಕಾರ ಹುಳ ಇರುತ್ತೆ. ಹೆಚ್ಚು ಭಾಗಗಳಾದ ಮರ ಕಾಂಡಗಳಲ್ಲಿ ಹೆಚ್ಚು ಅಂದ್ರೆ 10 ಚದರ ಮಿಡಿಯಲ್ಲಿ 6-8 ರಂಧ್ರಗಳು ಕಾಣಿಸ್ತಾವೆ ನಿಮಗೆ ಒಂದು ಗಿಡದಲ್ಲಿ. ಅದಕ್ಕೆ ಇವಾಗ ನೀವು ನಿವಾರಣೆ ಏನೇನ್ ಮಾಡಬೇಕು, ಅದಕ್ಕೆ ಕಂಟ್ರೋಲ್ ಮೆಜರ್ಸ್ ಏನೇನ್ ಮಾಡ್ಬೇಕಂದ್ರೆ, ಈ ದುಂಬಿ ಬಾಧೆಗಳ ಒಳಗಾಗಿ ಅಥವಾ ಇತರೆ ಕಾರಣಗಳಿಂದ ಸತ್ತ ಮರಗಳನ್ನು ತೋಟದಿಂದ ಹೊರ ಹಾಕಿ ಸುರ್ಬೇಕು. ನೀವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಗಿಡಗಳಿಗೆ ಪೋಷಕಾಂಶವನ್ನು ನೀಡುವುದು, ಮತ್ತೆ ಹಾಗೆ ತೋಟಗಳಿಗೆ ಹೆಚ್ಚಾದ ನೀರು ನಿಲ್ಲದೆ ಬಸಿದು ಹೋಗುವಂತೆ ನೋಡ್ಕೋಬೇಕು. ಅಂದ್ರೆ ಫ್ಲಡ್ಡಿಂಗ್ ಆಗಲ್ಲಂತ ನೋಡ್ಕೋಬೇಕು. ನೀವು ಜಾಸ್ತಿ ನಿಲ್ಸೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ನಿಲ್ಲಿಸಬೇಕು. ತೋಟದ ಸುತ್ತಮುತ್ತಲ ಎಕರೆಗೆ 6-8% ಎಥೆನಾಲ್ ಬೆಲೆಗಳನ್ನು ಅಲ್ಲಲ್ಲಿ ಹಾಕುವುದರಿಂದ ಇದು ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ಈ ಕೆಮಿಕಲ್ಸ್ ಔಷಧಿ ಏನೇನಂತಂದ್ರೆ, ಇದಕ್ಕೆ ಬೈಫೆಂಟ್ರಿನ್ 10% ಇಸಿ, ಇದು 1.5 ಮಿಲಿಮೀಟರ್ ಪ್ರತಿ ಲೀಟರ್ ಗೆ ಹಾಕಿ, ಪ್ಲಸ್ ಅದ್ರ ಜೊತೆ ಮ್ಯಾಂಕೋಜಿಬ್ 75% WP 2 ಗ್ರಾಮ್ ಪ್ರತಿ ಲೀಟರ್ ಗೆ, ಅಥವಾ ಬೈಫೆಂಟ್ರಿನ್ 3% ಇಸಿ ಪ್ಲಸ್ ಕ್ಲೋರೋಪೈರಿಫಾಸ್ 30% ಇಸಿ 2 mL ಪ್ರತಿ ಲೀಟರ್ ಗೆ ಹಾಕಿ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕರೆ ಮಾಡಿ ಡಾಕ್ಟರ್ ಶರಣಪ್ಪ ಅವರು, ಫೋನ್ ನಂಬರ್ 7411970759, ಇನ್ನೊಂದು ನಂಬರು 7892318994. ಥ್ಯಾಂಕ್ ಯು, ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಇದುವರೆಗೂ ಅಡಿಕೆ ತೆಂಗು ಬೆಳೆಯಲ್ಲಿ ಆಂಬ್ರೋಸಿಯಾ ಅಂದರೆ ದುಂಬಿ ಹಾವಳಿ ಮತ್ತು ಭತ್ತದಲ್ಲಿ ಕಾಂಡ ಕೊರಕ ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೂ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ, ಬೇಕರಿ ಉತ್ಪನ್ನಗಳ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕುರಿತು ಪ್ರಕಟಣೆಯನ್ನ. ಇದೊಂದು ಪ್ರಕಟಣೆ, ಬೇಕರಿ ಉತ್ಪನ್ನಗಳ ಕುರಿತು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳಾದ ಬೆಣ್ಣೆ ಬಿಸ್ಕತ್ತು, ಕೊಕೊನಟ್ ಕುಕ್ಕೀಸ್, ಕೊಕೊನಟ್ ಬಿಸ್ಕತ್ತು, ಮಸಾಲ ಬಿಸ್ಕತ್ತು, ಮೆಲ್ಟಿಂಗ್ ಮೊಮೆಂಟ್ ಬಿಸ್ಕತ್ತು, ಪೀನಟ್ ಕುಕ್ಕೀಸ್, ವೆನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಬ್ಲ್ಯಾಕ್ ಫಾರೆಸ್ಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟರ್ ಐಸಿಂಗ್, ಮಸಾಲಾ ಡೋನಟ್, ಮಿಲ್ಕ್ ಬ್ರೆಡ್, ಬ್ರೌನ್ ಬ್ರೆಡ್, ಬನ್, ರಸ್ಕ್, ಪಿಜ್ಜಾ, ಪಪ್ ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆ ಖಾರ ಹಾಗೂ ಇತರೆ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ದಿನಾಂಕ 4/4/2025 3/5/2025 ಒಂದು ತಿಂಗಳು ಅಂದರೆ 30 ದಿನಗಳ ಕಾಲದವರೆಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸಲಿಚ್ಛಿಸುವವರು ತರಬೇತಿ ಶುಲ್ಕ ಒಟ್ಟು ರೂಪಾಯಿ 4,500 ಪಾವತಿಸಿ ದಿನಾಂಕ 2/4/2025 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಹೇಳಿದ ವಿಳಾಸಕ್ಕೆ ಸಂಪರ್ಕಿಸಿ ಹೆಸರು ನೋಂದಾಯಿಸಬಹುದಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಸಂಪರ್ಕಿಸುವ ವಿಳಾಸ ಡಾಕ್ಟರ್ ಜಯಶ್ರೀ ಎಸ್, ಕೃಷಿ ಮಹಾವಿದ್ಯಾಲಯ, ನವಿಲೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9449817763. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 9449817763. ಶ್ರೀ ಜಯಶಂಕರ್ ಮೊಬೈಲ್ ಸಂಖ್ಯೆ 9686555897. ಇವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೋರಲಾಗಿದೆ. ಇದುವರೆಗೂ ಬೇಕರಿ ಉತ್ಪನ್ನಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಕುರಿತು ಪ್ರಕಟಣೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರ ನಗರದ ಶ್ರೀಮತಿ ನರಸಿಂಹ ಹಾಗೂ ತಂಡದವರಿಂದ ಆರತಿ ಪದ. ಓರಗನಾಲ ರೋನಾ ಕರ ಕಾಂಡ ಕಂಬದ ಮೇಲೆ ರಡೋ ರಗೇಣಿ ಕಂಬದ ಮೇಲೆ ರಡೋ ರಗೇಣಿ ಕಂಬದ ಮೇಲೆ ರಡೋ ರಗೇಣಿ ಕ್ವಾಂಗದ ಬೆಕ್ಕ ಸಂಭ್ರಮ ಸಂಭ್ರಮದ ನೋಡಿಯ ನೋಡೋದಾವೆ, ಸಂಭ್ರಮದ ನೋಡಿಯ ನೋಡೋದಾವೆ, ನೋಡಿಯ ನೋಡೋದಾವೆ, ಸಂಭ್ರಮದ ನೋಡಿಯ ನೋಡೋದಾವೆ, ನೋಡೋದಾವೆ ಕಬಲ ಸೋಡೆ ಕೆಳಗ ಕೆಳಗ ರಲಿ ದಾಟ, ಎರಿಂದ ಕೆಳಗ ರಲಿ ದಾಟ, ಎರಿಂದ ಕೆಳಗ ಎಲಿ ದಾಟಗಿರೋವಾರಪ್ಪ ಕೆಳನೆ ಹೊಸ ಮಾತ, ರಪ್ಪ ಕೆಳಾನೇವಾಸ ಮಾತ, ರಪ್ಪ ಕೆಳಾನೇವಾಸ ಮಾತ, ಹೊಸ ಮಾತ ಕೇಳಾನೆ ಯಸನಾವ ಮಾಡಾನೆ, ಯಸಳ ಮಲ್ಲಿಗೆಯ ಕೊಯೋಸಾನೆ, ಯಸಳ ಮಲ್ಲಿಗೆಯ ಕೊಯಲ್ಲಿಗೆಯ ಕೊಯಸಾನೆ, ಯಸಳ ಮಲ್ಲಿಗೆಯ ಕೊಯಸಾನೆ, ಕಟ್ಟೆರನ್ನದ ಕಟ್ಟೆ ಕಟ್ಟೆ ಚೆನ್ನದ ಕಟ್ಟೆ, ಕಟ್ಟೆಯಿಂದ ಕೆಳಗ ಎಲೆ ದಾಟ, ಕಟ್ಟೆಯಿಂದ ಕೆಳಗ ಎಲೆ ದಾಟ, ಕೆಳಗ ಎಲೆ ದಾಟ, ಕಟ್ಟೆಯಿಂದ ಕೆಳಗ ಎಲೆ ದಾಟ, ಕಟ್ಟೆಯಿಂದ ಕೆಳಗ ಎಲೆ ದಾಟ, ದೊರಗೆರವ ಮಾವ ಕೆಳಾನೆ ಹೊಸ ಮಾತ, ಕಾಮ ಕೆಳಾದೆ ಹೊಸ ಮಾವ ಕೆಳಾನೆ ಮಾತ, ಮಾವ ಕೇಳಾನೆ ವಾಸ ಮಾತ, ಮಾತ ಕೇಳಾನೆ ಉಸನಾಯ ನಾಕಾನೆ, ಯಸಳ ಸಂಬಿಗೆಳೆ ಕೊಯಸಾನೆ, ಯಸಳ ಒಂಬಗೆಯ ಕೊಯಸಾನೆ, ಸಂಬಿಗೆಯ ಕೊಯಸಾನೆ, ಯಸಳ ಸಂಪಿಗೆಯ ಕೊಯಸಾನೆ, ಸಂಪಿಗೆಯ ಕೊಯಸೆ ಸಾಲೆ ಅಣಸೆ, ಸೊಸೆಯಿದ್ದ ಮನೆಗೆ ಕಳಿವ್ಯಾನೆ, ಸೊಸೆಯಿದ್ದ ಮನೆಗೆ ಕಳಿವ್ಯಾನೆ. ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರನಗರದ ಶ್ರೀಮತಿ ನರಸಿಂಹ ಹಾಗೂ ತಂಡದವರಿಂದ ಆರತಿ ಪದಗಳನ್ನ ಕೇಳಿದಿರಿ. ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಪರಿಸರ ಗೀತೆಯನ್ನ. Thank you.